ಕಿಸಾನವಾಣಿ. ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಗಳ ಅನುಷ್ಠಾನ. ಈ ವಿಷಯವಾಗಿ ಕಾರವಾರ ಜಿಲ್ಲಾ ಲೀಡ್ ಬ್ಯಾಂಕಿನ ಪ್ರಬಂಧಕರು ಭಾರತಿ ವಸಂತ್ ಅವರೊಂದಿಗೆ ಸಂದರ್ಶನ. ಲೀಡ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಅಥವಾ ಅಗ್ರಣೀಯ ಬ್ಯಾಂಕಿನ ಒಂದು ವ್ಯವಸ್ಥಾಪಕರಾಗಿ ನೀವು ಕೆಲಸ ಮಾಡ್ತಾ ಇದ್ರಿ. ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೇಂದ್ರ ಪುರಸ್ಕೃತ ಬೇರೆ ಬೇರೆ ಯೋಜನೆಗಳ ಅನುಷ್ಠಾನ ಹೇಗೆ ನಡೀತಾ ಇದೆ ಎನ್ನುವುದರ ಬಗ್ಗೆ ಇವತ್ತು ನಾವು ಮಾತನಾಡಬೇಕಾಗಿದೆ. ವಿಶೇಷವಾಗಿ ಸಾಮಾಜಿಕ ಭದ್ರತಾ ಯೋಜನೆಗಳು ಹಾಗಂದ್ರೆ ಏನು ಹಾಗೂ ಜನರಿಗೆ ಇದರಿಂದ ಯಾವ ರೀತಿ ಉಪಯೋಗ ಆಗ್ತದೆ? ಎಲ್ಲಾ ಶ್ರೋತೃಗಳಿಗೆ ನನ್ನ ನಮಸ್ಕಾರಗಳು. ನಾನು ಉತ್ತರ ಕನ್ನಡ ಜಿಲ್ಲೆ ಅಗ್ರಣಿ ಬ್ಯಾಂಕ್ ಅಂದ್ರೆ ಲೀಡ್ ಡಿಸ್ಟ್ರಿಕ್ಟ್ ಬ್ಯಾಂಕ್ ಅಂತ ಅದಕ್ಕೆ ಇನ್ಚಾರ್ಜ್ ಆಗಿದ್ದೀನಿ. ಇದು ಎಲ್ಲಾ ಬ್ಯಾಂಕ್ಗಳು, ನ್ಯಾಷನಲೈಸ್ಡ್ ಬ್ಯಾಂಕು, ಪ್ರೈವೇಟ್ ಬ್ಯಾಂಕ್ಸ್ ಎಷ್ಟಿದೆಯೋ ಉತ್ತರ ಕನ್ನಡದಲ್ಲಿ ಅಷ್ಟು ನಾನು ನೋಡ್ಕೊಳ್ಳೋದು. ಐ ಆಮ್ ಲೈಸನಿಂಗ್ ಆಫೀಸರ್ ಬಿಟ್ವೀನ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಂಡ್ ಬ್ಯಾಂಕ್ಸ್. ಸೊ ಈ ಭದ್ರತಾ ಯೋಜನೆ ಅನ್ನೋದು ಪ್ರಧಾನ ಮಂತ್ರಿ ಮೋದಿಗಳು 2015 ಇಸ್ವಿಲಿ ಲಾಂಚ್ ಮಾಡಿದ್ರು. ಇದು ಕನಿಷ್ಠ ಎಲ್ಲಾ ವರ್ಗದವರಿಗೂ ಇನ್ಶೂರೆನ್ಸ್ ವಿಮೆ, ಅಪಘಾತ ವಿಮೆ ಅಥವಾ ಸಹಜ ಸಾವು ವಿಮೆ ಕವರ್ ಆಗಬೇಕು ಅಂತ ಅವ್ರ ಉದ್ದೇಶದಿಂದ ಮಾಡಿದ್ರು. ಇದು ಆಲ್ರೆಡಿ ಲಾಂಚ್ ಆಗಿದೆ, ಬಟ್ ಈಗ ನಮ್ಮ ಉತ್ತರ ಕನ್ನಡದಲ್ಲಿ 100% ಕವರೇಜ್ ಆಗಬೇಕು ಅಂತ ಪ್ಲಸ್ ಕರ್ನಾಟಕ ರಾಜ್ಯ ಸರ್ಕಾರ ಇದು ಒಂದು ಅಭಿಯಾನ ಶುರು ಮಾಡಿದೆ, ಜನಸುರಕ್ಷಾ ಕ್ಯಾಂಪೇನ್ ಅಂತ. ಇದು ಅಕ್ಟೋಬರಿಂದ ಜನವರಿವರೆಗೆ ಮುಗ್ದಿತ್ತು, ಬಟ್ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಮಾರ್ಚ್ವರೆಗೂ. ಸೊ ನಮ್ಮ ಉದ್ದೇಶ ಏನು ಅಂದ್ರೆ ಪ್ರತಿಯೊಬ್ಬ ಅರ್ಹ ವ್ಯಕ್ತಿನೂ, ಈ ಫಲಾನುಭವಿ ಈ ಉದ್ದೇಶನ ಉಪಯೋಗ ಮಾಡ್ಕೋಬೇಕು ಅಂತ. ಈ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆ ಅನ್ನೋದು 18-50 ವರ್ಷದ ಒಳಪಟ್ಟಿರ ವ್ಯಕ್ತಿಗಳಿಗೆ ಇದು ಇನ್ಶೂರೆನ್ಸ್ ಸ್ಕೀಮ್, ಅಪಘಾತ ವಿಮೆ ಇದು ಸ್ಕೀಮ್. ಇದರಲ್ಲಿ ಸಹಜ ಸಾವು ಆದರೆ 2 ಲಕ್ಷ ರೂಪಾಯಿ ನಾಮಿನಿ ಯಾರಿಗೆ ಮಾಡಿರ್ತಾರೋ ಅವ್ರಿಗೆ ಸಿಗತ್ತೆ. ಇದು ವಾರ್ಷಿಕ ಪ್ರೀಮಿಯಂ 436 ರೂಪಾಯಿ. ಇದು 18-50 ವರ್ಷದವರೆಗೂ ಎಲಿಜಿಬಿಲಿಟಿ ಇರತ್ತೆ. ಆಮೇಲೆ 5 ವರ್ಷ ಗ್ರೇಸ್ ಪೀರಿಯಡ್ ಅಂತ ಇರತ್ತೆ. ನೀವು ವಿತಿನ್ 50 ಇಯರ್ಸ್ ಎನ್ರೋಲ್ ಆದರೆ 55 ಇಯರ್ಸ್ ವರೆಗೂ ಪ್ರೀಮಿಯಂ ಕಟ್ ಆಗತ್ತೆ. ಸೊ 55 ಇಯರ್ಸ್ ಒಳಗಡೆ ಡೆತ್ ಆಯ್ತಾಗ 2 ಲಕ್ಷ ನಾಮಿನೇಷನ್ಗೆ ಕೊಡ್ತಾರೆ. ಇಷ್ಟು ಕಮ್ಮಿ ಪ್ರೀಮಿಯಂ ಅಲ್ಲಿ ಬೇರೆ ಯಾವುದೇ ತರ ಇನ್ಶೂರೆನ್ಸ್ ಸ್ಕೀಮ್ ಇಲ್ಲ. ಇದು ಪ್ರಧಾನ ಮಂತ್ರಿಯವರು ಎಲ್ಲಾ ಜನಗಳಿಗೂ ಇದು ತಲುಪಬೇಕು ಅಂತ ಇಷ್ಟು ಕಮ್ಮಿ ಪ್ರೀಮಿಯಂ ಅಲ್ಲಿ ಈ ಸ್ಕೀಮ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮುಂಚೆ 330 ರೂಪಾಯಿ ಇತ್ತು, ಅದೀಗ 436 ಆಗಿದೆ. ಇನ್ನೊಂದು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ, ಇದು 18-70 ವರ್ಷ ಮೇಲ್ಪಟ್ಟವರು, 18-70 ವರ್ಷದವರಿಗೆ ಇದಕ್ಕೆ ಕೇವಲ ವಾರ್ಷಿಕ ಪ್ರೀಮಿಯಂ 20 ರೂಪಾಯಿ. 12 ರೂಪಾಯಿ ಇತ್ತು ಮುಂಚೆ, ಇದು 12 ಇತ್ತು, ಈಗ 20 ಆಗಿದೆ. ಇದರಲ್ಲಿ ಅಪಘಾತದಿಂದ ಸಾವು ಸಂಭವಿಸಿದರೆ ಮಾತ್ರ 2 ಲಕ್ಷ ಸಿಗ್ತದೆ. ಇದು ಅಪಘಾತ ಅಂದ್ರೆ ಬರೇ ರಸ್ತೆ ಅಪಘಾತ ಅಂತ ಅಲ್ಲ, ಮರದಿಂದ ಬಿದ್ದ ಸಾವು ಅಥವಾ ಬೋಟ್ ಮುಳುಗಿ ಸಾವು, ಇಲ್ಲ ಅಂದ್ರೆ ಹಾವು ಕಚ್ಚಿ ಸಾವು, ಯಾವುದೇ ತರ ಅಪಘಾತ ಆದರೂ ಇದರಲ್ಲಿ 2 ಲಕ್ಷ ಸಿಗ್ತದೆ. ಆದ್ರೆ ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಕು, ಮತ್ತೆ ಡಾಕ್ಟರ್ ಸರ್ಟಿಫಿಕೇಟ್ ಕಾಸ್ ಆಫ್ ಡೆತ್ ಯಾವುದು ಅಂತ ಮೆನ್ಷನ್ ಮಾಡಿರ್ಬೇಕು. ಇದಕ್ಕೆ ಇದ್ದಾಗ ಮಾತ್ರ ಕ್ಲೇಮ್ ಸಿಗ್ತದೆ. ಆಮೇಲೆ ಇದನ್ನ ನೀವು 1 ತಿಂಗಳು ಒಳಗಡೆ ಇದನ್ನ ಕ್ಲೇಮ್ನ ಸಬ್ಮಿಟ್ ಮಾಡಬೇಕು ಬ್ಯಾಂಕ್ಗೆ. ತುಂಬಾ ಡಿಲೇ ಆದಾಗ ಆಗ ಕ್ಲೇಮ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಇದು IRDA ಗೈಡ್ಲೈನ್ಸ್ ಪ್ರಕಾರ ಇರೋದ್ರಿಂದ. ಸೊ 1 ತಿಂಗಳು ಒಳಗಡೆ ಯಾವುದೇ ತರ ಇದಾದರೂ ಬ್ಯಾಂಕ್ಗೆ ಸಬ್ಮಿಟ್ ಮಾಡಬೇಕು ಇನ್ಶೂರೆನ್ಸ್ ಮಾಡಿರೋರ್ದು. ಸೊ ಇದು ಉತ್ತರ ಕನ್ನಡದಲ್ಲಿ ಅಭಿಯಾನದಲ್ಲಿ ಚೆನ್ನಾಗಿ ಆಗ್ತಾ ಇದೆ. ಆಲ್ರೆಡಿ 67% ಕವರೇಜ್ ಆಗಿದೆ. ನಮ್ದು ಗುರಿ 100% ಕವರೇಜ್ ಮಾಡಬೇಕು ಅಂತ ಮಾರ್ಚ್ ಒಳಗಡೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ವರ್ಷಕ್ಕೆ 20 ರೂಪಾಯಿ ಕೇವಲ ಪ್ರೀಮಿಯಂ 2 ಲಕ್ಷ. ಸೊ 18-50 ವರ್ಷದ ಒಳಗಡೆ ಅವರು ಎರಡೂ ಪಾಲಿಸಿ ಮಾಡಿಸಿದ್ರೆ, ಅಪಘಾತದಲ್ಲಿ ಏನಾದರೂ ಸಾವು ಸಂಭವಿಸಿದರೆ ನಾಮಿನಿಗೆ 4 ಲಕ್ಷ ಸಿಗ್ತದೆ. ಎರಡು ಮಾಡ್ಕೋಬಹುದು, 4 ಲಕ್ಷ ಸಿಗ್ತದೆ. ಆಮೇಲೆ ಈಗ ಅರ್ಜಿ ಹಾಕುವಂತಹ ಒಂದು ವಿಧಾನ ಹೇಗೆ ಮತ್ತು ಏನೇನು ಮಾಹಿತಿಯನ್ನೆಲ್ಲ ಕೊಡಬೇಕು? ಇದರಲ್ಲಿ ಏನೂ ಇಲ್ಲ, ಅಕೌಂಟ್ ಒಂದು ಇರಬೇಕಷ್ಟೇ. ಬ್ಯಾಂಕ್ ಅಲ್ಲಿ ಪಾಸ್ಬುಕ್ ಅಕೌಂಟ್ ಇರಬೇಕು, ಅದರಲ್ಲೇ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇದ್ರೆ ಕೊಟ್ಬಿಟ್ಟಿರ್ತಾರೆ. ಒಂದು ಅಪ್ಲಿಕೇಶನ್ ಫಾರಂ ಇದೆ, ಎರಡಕ್ಕೂ ಸಪರೇಟ್ ಅಪ್ಲಿಕೇಶನ್ ಫಾರ್ಮು, ಅದು ಸೈನ್ ಮಾಡಿ ಕೊಟ್ರೆ ಸಾಕು. ಆದ್ರೆ ಇದು ವರ್ಷ ವರ್ಷ ಮೇ ತಿಂಗಳಲ್ಲಿ ಪ್ರೀಮಿಯಂ ರಿನ್ಯೂ ಆಗ್ತದೆ. ಸೊ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ವೀಕ್ ಅಲ್ಲಿ ಆಗತ್ತೆ. ಅವಾಗ ನಿಮ್ಮ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇಟ್ಟಿರ್ಬೇಕಷ್ಟೆ. ಅಕೌಂಟ್ ಅಲ್ಲಿ ಇಲ್ಲ ಅಂದ್ರೆ ಅದು ಲ್ಯಾಪ್ಸ್ ಆಗ್ಬಿಡತ್ತೆ, ಮತ್ತೆ ಫ್ರೆಶ್ ಆಗಿ ಹೊಸ ಪಾಲಿಸಿ ಮಾಡದ ಲೆಕ್ಕದಲ್ಲಿ. ಯಾಕಂದ್ರೆ ಪ್ರೀಮಿಯಂ ಬಂದು ಕೇವಲ ವರ್ಷಕ್ಕೆ ಪ್ರೀಮಿಯಂ ಇದು. ಸೊ ಕೆಲವರು ಏನ್ ಅನ್ಕೋತಾರೆ, ನಾನು 10 ವರ್ಷದಿಂದ ಮಾಡಿಸಿದ್ದೆ ಅಂತಾರೆ. ಬಟ್ ಅವ್ರದ್ದು ಪ್ರತಿ ವರ್ಷ ರಿನ್ಯೂ ಆಗಿರ್ಬೇಕು. ಪ್ರೀಮಿಯಂ ಡೆಬಿಟ್ ಆಗಿದ್ರೆ ಮಾತ್ರ, ಅಪಘಾತ ಏನ ಸಾವು ಸಂಭವಿಸಿದ್ರೆ ಇನ್ಶೂರೆನ್ಸ್ ಹಣ ಸಿಗತ್ತೆ. ಲಾಸ್ಟ್ ಟೈಮ್ ಒಂದು ಬ್ರಾಂಚ್ ಅಲ್ಲಿ 10 ವರ್ಷದಿಂದ ಮಾಡಿದ್ರು, ಬಟ್ ಲಾಸ್ಟ್ ಇಯರ್ ಅವ್ರದ್ದು ಬ್ಯಾಲೆನ್ಸ್ ಇಲ್ಲ ಅಂತ ರಿನ್ಯೂ ಆಗಿರ್ಲಿಲ್ಲ, ಬಟ್ ಡೆತ್ ಆಯ್ತು. ಬಟ್ ಅವಾಗ ಯಾವುದೇ ತರ ಇದು ಸಿಗ್ಲಿಲ್ಲ, ಯಾಕಂದ್ರೆ ಇದು ವರ್ಷಕ್ಕೆ ವರ್ಷ, ಲೈಕ್ ಹೆಲ್ತ್ ಇನ್ಶೂರೆನ್ಸ್ ಅಥವಾ ವೆಹಿಕಲ್ ಇನ್ಶೂರೆನ್ಸ್ ತರ ಇದು ಕನ್ಸಿಡರ್ ಮಾಡ್ತಾರೆ. ಈಗ ಖಾಸಗಿಯಾಗಿ ಬೇರೆ ಜೀವ ವಿಮೆ ಇರುವಂತವರು ಕೂಡ ಯಾರೇ ಬೇಕಾದ್ರೂ ಮಾಡಬಹುದು. ಇದಕ್ಕೆ ಯಾವುದೇ ತರ ಇನ್ಕಮ್ ಕ್ರೈಟೀರಿಯಾ ಇಲ್ಲ ಅಥವಾ ಪ್ರೊಫೆಷನ್ ಇಲ್ಲ. ಇನ್ಫ್ಯಾಕ್ಟ್ ಇಲ್ಲಿ ಡಿಸಿ ಆಫೀಸ್ ಅಲ್ಲಿ ಮತ್ತೆ ಸಿಇಒ ಆಫೀಸ್ ಅಲ್ಲಿ ಕವರೇಜ್ ಆಗಿರ್ಲಿಲ್ಲ. ನಾವು ಸಪರೇಟ್ ಅಭಿಯಾನ ಮಾಡಿ ಈಗ ಅಲ್ಲಿ ಎಲ್ಲಾ ಸ್ಟಾಫ್ಗಳಿಗೂ ಕವರೇಜ್ ಮಾಡಿದ್ವಿ. ಇದು ಕೆಲವು ಜನಗಳಿಗೆ ತಪ್ಪು ಮಾಹಿತಿ ಇತ್ತು, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಯಾಕೆ ಮಾಡಿಸ್ಬೇಕು. ಇದು ಆ ತರ ಯಾವುದೇ ತರ ಇನ್ಕಮ್ ಕ್ರೈಟೀರಿಯಾ ಇಲ್ಲದೆ ಇರೋದ್ರಿಂದ ಬರೇ ಏಜ್ ಇಸ್ ದ ಓನ್ಲಿ ಕ್ರೈಟೀರಿಯಾ, 18 to 50 ಅಂಡ್ 18 to 70. ಅಕೌಂಟ್ ಹೋಲ್ಡರ್ ಅಥವಾ ಅಕೌಂಟ್ ಇರುವಂತವರು ಅವರು ಲಿಖಿತವಾಗಿ ಮಾಹಿತಿಯನ್ನು ಕೊಡಬೇಕು ಅಂದ್ರೆ ನಮ್ಮ ಅಕೌಂಟ್ ಇಂದ ಡೆಬಿಟ್ ಮಾಡಿ ಅಂತ. ಒಂದು ಸಲ ಕೊಟ್ರೆ ಆಯ್ತು, ಆಟೋಮೆಟಿಕ್ ಎವ್ರಿ ಇಯರ್ ಅಕೌಂಟ್ ಇಂದ ರಿನ್ಯೂವಲ್ ಆಗಿದೆ ಇಲ್ಲ ಅಂತ ಹೇಗೆ ಗೊತ್ತಾಗ್ತದೆ? ಅವ್ರ ಅಕೌಂಟ್ ಅಲ್ಲಿ ಎಂಟ್ರಿ ಬರ್ತದೆ. ಆಮೇಲೆ ಈಗ ಹೊಸದಾಗಿ ನಾವು ಮಾಡಿಸಿದ ತಕ್ಷಣ ಒಂದು ಪಾಲಿಸಿ ನಂಬರ್ ಅಂತ ಒಂದು ಜನರೇಟ್ ಆಗತ್ತೆ, ಅದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇಟ್ಕೊಂಡಿದ್ರೆ ಸೂಕ್ತ. ಯಾಕಂದ್ರೆ ಇದರಲ್ಲಿ ಯಾವುದೇ ತರ ಬಾಂಡ್ ಸಿಗಲ್ಲ. ನೀವು LIC ಮಾಡಿಸಿದ್ರೆ ಒಂದು ಬಾಂಡ್ ಅಂತ ಕೊಟ್ಟಿರ್ತಾರೆ, ಪಾಲಿಸಿ ಇರತ್ತೆ. ಇಲ್ಲ ಆ ತರ ಬರಲ್ಲ, ಬರೇ ಒಂದ್ ಲೈನ್ ಬರತ್ತೆ ಪಾಲಿಸಿ ನಂಬರ್ ಯಾವತ್ವರೆಗೂ ವ್ಯಾಲಿಡಿಟಿ ಇರತ್ತೆ ಅಂತ. ಆಮೇಲೆ ಈ 436 ರೂಪಾಯಿ ಯಾವ ತರ ಅಂದ್ರೆ, ನೀವು ಸಪೋಸ್ ಈಗ ಜನವರಿಲಿ ಮಾಡ್ತೀರಾ ಅನ್ಕೊಳ್ಳಿ, ಬರೇ ಕ್ವಾರ್ಟರ್ಲಿ ಎವ್ರಿ ಕ್ವಾರ್ಟರ್ ನಾವು ಡೆಬಿಟ್ ಮಾಡೋದು. ಸೊ ಪ್ರೊಪೋರ್ಷನೇಟ್ ಆಗಿ ಮಾಡ್ತೀವಿ. ಜನವರಿ ಟು ಜೂನ್ ಮಾತ್ರ ಪ್ರೀಮಿಯಂ ಡೆಬಿಟ್ ಆಗತ್ತೆ, ಪೂರ್ತಿ ಇಯರ್ ಮಾಡಲ್ಲ. 4 ಕಂತುಗಳಲ್ಲಿ ನಾನು ನೆಕ್ಸ್ಟ್ ಇಯರ್ ನೀವು ಪೂರ್ತಿ ವರ್ಷಕ್ಕೆ 436 ಡೆಬಿಟ್ ಆಗತ್ತೆ. ಆದ್ರೆ 20 ರೂಪಾಯಿ ನೀವು ಯಾವುದೇ ತಿಂಗಳು ಮಾಡಿಸಿದ್ರು ಪೂರ್ತಿ 20 ರೂಪಾಯಿ ಡೆಬಿಟ್ ಆಗತ್ತೆ. ಆಮೇಲೆ ಈಗ ಕ್ಲೇಮ್ ಅನ್ನ ಪಡೆಯುವಂತಹದ್ದು ಹೇಗೆ, ಡೆತ್ ಆದ್ಮೇಲೆ ಅದಕ್ಕೆ ಏನೇನು ಮಾಹಿತಿಯನ್ನು? ಡೆತ್ ಆದ ತಕ್ಷಣ ಡೆತ್ ಸರ್ಟಿಫಿಕೇಟ್ ನ ಫಸ್ಟ್ ಪ್ರೊಡ್ಯೂಸ್ ಮಾಡಬೇಕು. ಆಮೇಲೆ ಅವರು ನಾಮಿನೇಷನ್, ಇದು ಕಂಪಲ್ಸರಿ ಇದೆ, ವಿತೌಟ್ ನಾಮಿನೇಷನ್ ನಾವು ಪಾಲಿಸಿ ಮಾಡೋದೇ ಇಲ್ಲ. ಸೊ ನಾಮಿನಿ ಇದು KYC ತಗೋತೀವಿ. ಆಮೇಲೆ ಡೆತ್ ಸರ್ಟಿಫಿಕೇಟ್ ಕೊಡಬೇಕು. ಆಮೇಲೆ ಎಸ್ಪೆಷಲಿ ಆಕ್ಸಿಡೆಂಟಲ್ ಡೆತ್ ಆಗಿದ್ರೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಅಂಡ್ ಮೆಡಿಕಲ್ ಸರ್ಟಿಫಿಕೇಟ್, ಕಾಸ್ ಆಫ್ ಡೆತ್ ಬೇಕಾಗ್ತದೆ. ಅದು ಕೊಟ್ಟು ಮತ್ತೆ ಅವ್ರದ್ದು ಅಕೌಂಟ್ ಡೆಬಿಟ್ ಆಗಿರೋದಕ್ಕೆ ಅವ್ರದ್ದೊಂದು ಸ್ಟೇಟ್ಮೆಂಟ್ ಕೊಟ್ರೆ ನಾವು ಕ್ಲೇಮ್ ಕಳಿಸ್ತೀವಿ. ಈ ಕೆಲವು ಬ್ಯಾಂಕ್ ಬೇರೆ ಬೇರೆ ಇನ್ಶೂರೆನ್ಸ್ ಕಂಪನಿ ಜೊತೆ ಟೈ ಅಪ್ ಇದೆ. ಇದು ಮ್ಯಾಕ್ಸಿಮಮ್ ವಿತಿನ್ 15 to 1 month ಒಳಗಡೆ ಕ್ಲೇಮ್ ಸಿಗ್ತಾ ಇದೆ. ಸರಿ, ಈಗ ಪ್ರಧಾನಮಂತ್ರಿ ಪಿಂಚಣಿ ಯೋಜನೆ, ಇದರ ಬಗ್ಗೆ ಹೇಳಿ. ಇದು ಬಂದು 18 to 40 ವರ್ಷದ ಒಳಗಡೆ ಇರೋರಿಗೆ ಎಲಿಜಿಬಿಲಿಟಿ ಇರೋದು. ಇದು 1,000 ರೂಪಾಯಿಯಿಂದ 5,000ವರೆಗೂ ಪೆನ್ಷನ್ ಸಿಗ್ತದೆ. ಇದು 60 ವರ್ಷ ಆದ್ಮೇಲೆ. ಇದು ಪ್ರಧಾನ ಮಂತ್ರಿ ಅವರು ಎಲ್ಲರಿಗೂ ಒಂದು ಪಿಂಚಣಿ ಯೋಜನೆ ತಲುಪಬೇಕು ಅಂತ ಈ ಸ್ಕೀಮ್ನ ಮಾಡಿರೋದು. ಇವಾಗ ಸದ್ಯಕ್ಕೆ ಗೌರ್ಮೆಂಟ್ ಆಫೀಸ್ ಅಲ್ಲಿ ಇರೋರಿಗೆ ಪೆನ್ಷನ್ ಸಿಗ್ತದೆ, ಆದ್ರೆ ಪ್ರೈವೇಟ್ ಅಲ್ಲಿ ಇರೋರಿಗೆ ಯಾರಿಗೂ ಇರಲ್ಲ. ಆಮೇಲೆ ಹೌಸ್ ವೈಫ್ಸ್ ಇಲ್ಲಿ ಯಾರಿಗ ಬೇಕಾದ್ರೂ 18 to 40, ಈವನ್ ಸ್ಟೂಡೆಂಟ್ ಕೂಡ ಮಾಡಬಹುದು ಪಾಲಿಸಿ. ಏನಂದ್ರೆ 60 ವರ್ಷ ಆದ್ಮೇಲೆ ಪೆನ್ಷನ್ ಬರಕ್ ಶುರು ಆಗತ್ತೆ. ಸೊ ಇದು ಬಹಳ ಒಳ್ಳೆ ಸ್ಕೀಮು. ಇದರಲ್ಲಿ 56 ರೂಪಾಯಿಯಿಂದ 210 ರೂಪಾಯಿ ವರೆಗೂ ಪ್ರೀಮಿಯಂ ಆಗ್ತದೆ. ಸಪೋಸ್ 1,000 ಬೇಕು ಅಂದ್ರೆ 18 ವರ್ಷದವರು ಮಂತ್ಲಿ 56 ರೂಪಾಯಿ ಕಟ್ಟಬೇಕಾಗ್ತದೆ. ಅದೇ 5,000 ಬೇಕು ಅಂದ್ರೆ 210 ರೂಪಾಯಿ ಕಟ್ಟಬೇಕು. ಈಗ ಎಷ್ಟು ಸರಿ ಏನಾಗ್ತದೆ ಅಂದ್ರೆ ಕೆಲವೊಂದು ತಿಂಗಳಲ್ಲಿ ಪ್ರೀಮಿಯಂ ಕಟ್ಟುವುದಕ್ಕೆ ಸಾಧ್ಯ ಆಗುದಿಲ್ಲ ಅಥವಾ ಮರೆತು ಹೋಗಿರ್ತದೆ, ಅಂತ ಸಂದರ್ಭದಲ್ಲಿ ಹೇಗೆ? ಅವಾಗ ನೀವು ಮತ್ತೆ ಅದನ್ನ ರಿನ್ಯೂ ಮಾಡ್ಕೋಬಹುದು, ಅದು ಡಿಫರೆನ್ಷಿಯಲ್ ಪ್ರೀಮಿಯಂ ಕಟ್ಟಿ ರಿನ್ಯೂ ಮಾಡ್ಕೋಬಹುದು. ಆಮೇಲೆ ಇದರಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ, ಸಪೋಸ್ ಏನಾದ್ರೂ ಡೆತ್ ಆದ್ರೆ ಯಾರು ಮಾಡಿಸಿರ್ತಾರೋ ಅವರು, ಆಗ ನಾಮಿನಿ ಯಾರು ಇರ್ತಾರೋ ಅವರು ಕಂಟಿನ್ಯೂ ಮಾಡ್ಕೋಬಹುದು ಈ ಪ್ರೀಮಿಯಂನ ಕಟ್ಕೊಂಡು. ಇಲ್ಲಾಂದ್ರೆ ಅವ್ರು ಏನ್ ಕಟ್ಟಿರ್ತಾರೋ ಅದು ವಿತ್ ಇಂಟ್ರೆಸ್ಟ್ ನಾಮಿನಿಗೆ ಸಿಗ್ತದೆ. ಈಗ ಆಕಸ್ಮಿಕ ಸಂದರ್ಭಗಳಲ್ಲಿ ಯಾರು ನಾಮಿನಿ ಅಂತ ಹಾಕಿರ್ತಾರೋ ಅವ್ರ ಇಬ್ರು ಕೂಡ ಆಕ್ಸಿಡೆಂಟ್ ಏನೋ ಒಂದು ಕಾರಣಕ್ಕೆ ತೀರುವುದು ಅಂತ ಇಟ್ಕೊಳ್ಳಿ, ಅವಾಗ ಮೂರನೇ ವ್ಯಕ್ತಿಗೆ ಅದನ್ನು ಕೊಡೋದಕ್ಕೆ ಅವಕಾಶ? ಅವಾಗ ಲೀಗಲ್ ಹೇರ್ಸ್ ಸರ್ಟಿಫಿಕೇಟ್ ಎಲ್ಲ ಸಬ್ಮಿಟ್ ಮಾಡಬೇಕಾಗ್ತದೆ. ಸರಿ, ಈಗ ಪ್ರಧಾನಮಂತ್ರಿ ಮುದ್ರಾ ಯೋಜನೆ, ಇದರ ಬಗ್ಗೆ ಹೇಳಿ. ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅನ್ನೋದು MSME ಯಾರಾದರೂ ಸ್ವಯಂ ವೃತ್ತಿ ಮಾಡ್ತಾ ಇದ್ರೆ ವ್ಯಾಪಾರ ಮಾಡಕ್ಕೆ ಇದರಲ್ಲಿ ಸ್ಕೀಮಲ್ಲಿ ಪ್ರಧಾನ ಮಂತ್ರಿ ಸ್ಕೀಮಲ್ಲಿ ಇದು ಕೊಡೋದು. ಇದರಲ್ಲಿ 4 ತರ ವಿಭಾಗ ಇದೆ, ಶಿಶು, ಕಿರಣ್, ತರುಣ್ ಮತ್ತೆ ತರುಣ್ ಪ್ಲಸ್ ಅಂತ. ಶಿಶು ಅಂದ್ರೆ 50,000 ಕೊಡ್ತೀವಿ, ಶಿಶುಗಳ ಶಿಶು ಸ್ಕೀಮ್ ಅಲ್ಲಿ, ಅಂದ್ರೆ ಅಲ್ಪ ಪ್ರಮಾಣದ ವ್ಯಾಪಾರ ಮಾಡ್ಲಿಕ್ಕೆ, ಒಂದ್ ಪೆಟ್ಟಿಗೆ ಅಂಗಡಿ ಇಡಬೇಕು, ಏನೋ ಒಂದು ಸಣ್ಣದ ಇದೆ ಮಾಡಬೇಕು, ಇಲ್ಲ ತರಕಾರಿ ವ್ಯಾಪಾರ ಅಂತವ್ರಿಗೆ 50,000 ಕೊಡ್ತೀವಿ. 50-5 lakh ಬೇಕು ಅಂದ್ರೆ ಕಿಶೋರಲ್ಲಿ ಕೊಡ್ತೀವಿ. ಆಮೇಲೆ 5-10 lakh ಬೇಕಂದ್ರೆ ತರುಣ್ ಅಂತ. ಈಗ ಒಂದು 4 ಮುಂಚೆ ತರುಣ್ ಪ್ಲಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. 10-20 lakh ಕೊಡ್ತೀವಿ. ಇದರಲ್ಲಿ ಏನು ಅಡ್ವಾಂಟೇಜ್ ಅಂದ್ರೆ ಯಾವುದೇ ತರ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಅಂತ ತಗೊಳ್ಳಲ್ಲ. ಇವಾಗ ಬೇರೆ ಸ್ಕೀಮ್ ಅಲ್ಲಾದ್ರೆ ನೀವು ಪ್ರಾಪರ್ಟಿ ಕೊಡಬೇಕು, ಇಲ್ಲ ಡೆಪಾಸಿಟ್ ಕೊಡಬೇಕು. ಇದರಲ್ಲಿ 20 lakh ಉದ್ಯಮಿ ಏನಾದರೂ ಮಾಡಬೇಕು ಅಂದ್ರೆ 20 lakh ನಾವು ಬ್ಯಾಂಕಲ್ಲಿ CGTMS ಕವರೇಜ್ ಅಂತ, ಅಂದ್ರೆ ಗೌರ್ಮೆಂಟ್ ಕವರೇಜ್ ಮಾಡ್ತೀವಿ, ಗ್ಯಾರಂಟಿ ಕವರೇಜ್ ಅಂತ. ಸಪೋಸ್ ಇನ್ ಕೇಸ್ ಅಕೌಂಟ್ NPA ಆಯ್ತು ಅಂದ್ರೆ ನಾವು ಗೌರ್ಮೆಂಟ್ ಇಂದ ಕ್ಲೇಮ್ ತಗೋಬಹುದು. ಸೊ ಬಟ್ ಆ ಫೀಸ್ ಒಂದು ಇರುತ್ತೆ, ವರ್ಷ ಫೀಸ್ ಕಟ್ಟಬೇಕು, ಆನ್ಯುವಲ್ ಪ್ರೀಮಿಯಂ ಫ್ರೀ ಅಂತ. ಅದು ಕಟ್ಟಿದ್ರೆ ಆಯ್ತು, 20 lakh ತರುಣ್ ಪ್ಲಸ್ ಅಂತ ಹೊಸ ಸ್ಕೀಮ್ ಅಲ್ಲಿ ಕೊಡಬಹುದು, 10-20 lakh. ಈಗ ಯಾವುದೋ ಒಂದು ನಿರ್ದಿಷ್ಟ ಯೋಜನೆಯನ್ನ ಪ್ರಾರಂಭ ಮಾಡಿರ್ತಾರೆ, ಅವರಿಗೆ ಒಂದ್ 2 ಆದವಾಗ ಅದನ್ನ ಎಕ್ಸ್ಪಾನ್ಷನ್ ಮಾಡಬೇಕು, ವಿಸ್ತರಣೆ ಮಾಡಬೇಕು ಅಂತ ಇದ್ದಾರೆ, ಹೆಚ್ಚುವರಿಯಾಗಿ ಹೇಗೆ ಲೋನ್ ಪಡೆಯೋದು? ಅದೇ, ಇವಾಗ ಸಪೋಸ್ ಆಲ್ರೆಡಿ ಒಂದ್ 5 ತಗೊಂಡಿದ್ದಾರೆ, 10 lakh ಬೇಕು ಅಂದ್ರೆ ಎನ್ಹಾನ್ಸ್ಮೆಂಟ್ ಮಾಡ್ಕೋಬಹುದು, ಈ ಸ್ಕೀಮ್ ಅಲ್ಲೇ ಮಾಡಬಹುದು. ಆಮೇಲೆ ಪ್ರಗತಿ ಪರಿಶೀಲನೆ ಎಲ್ಲ ಹೇಗೆ ಮಾಡುವಂತದ್ದು? ಇದು ಪ್ರತಿ ಕ್ವಾರ್ಟರ್ಲಿ DLRC ಮೀಟಿಂಗ್ ಅಲ್ಲಿ ಎಲ್ಲ ರಿವ್ಯೂ ಮಾಡತ್ತೆ, ಇಡೀ ಬ್ಯಾಂಕ್ದು ಉತ್ತರ ಕನ್ನಡ ಜಿಲ್ಲೆ ಎಷ್ಟು ಸ್ಯಾಂಕ್ಷನ್ ಆಗಿದೆ, ಎಷ್ಟು ರಿಜೆಕ್ಟ್ ಆಗಿದೆ, ಎಷ್ಟು ಗ್ರ್ಯಾಂಟ್ ಮಾಡಿದೀವಿ ಎಲ್ಲ ಸಿಗತ್ತೆ. ನಾವು ಎವ್ರಿ ಕ್ವಾರ್ಟರ್ಲಿ ರಿವ್ಯೂ ಮಾಡ್ತಾರೆ, ಇದಕ್ಕೆ CEO ಸಾಹೇಬರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಈಗ ಎಷ್ಟು ಸರಿ ಏನಾಗ್ತದೆ, ಇಂಥ ಒಂದು ಸ್ವ ಉದ್ಯೋಗವನ್ನು ಕೈಗೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ತರಬೇತಿಯ ಒಂದು ಅವಶ್ಯಕತೆ ಇರುತ್ತದೆ, ಬ್ಯಾಂಕಿನ ವತಿಯಿಂದ ತರಬೇತಿ ಕೊಡ್ತೀರೋ ಅಥವಾ ಪ್ರತ್ಯೇಕ ಇಲಾಖೆ ಅಂತ ಇದೆಯಾ ತರಬೇತಿ? ಇಲಾಖೆ ಇದೆ, ಸಪರೇಟ್ ಕುಶಲಕರ್ಮಿ ಇಲಾಖೆ ಅಂತಿದೆ, ಪ್ಲಸ್ ಉತ್ತರ ಕನ್ನಡ ಕೌಶಲ್ಯಾಭಿವೃದ್ಧಿ ಇಲಾಖೆ, ಮತ್ತೆ ಉತ್ತರ ಕನ್ನಡದಲ್ಲಿ RCT ಇದೆ, ಹಳಿಯಾಲ ಮತ್ತೆ ಕುಮಟಾದಲ್ಲಿ. ಇದು ಎಲ್ಲರೂ ಉಪಯೋಗ ಪಡಿಸ್ಕೋಬೇಕು ಅಂತ ನಾನು ವಿನಂತಿ ಮಾಡ್ಕೋತೀನಿ. ಇದರಲ್ಲಿ ಯಾವುದೇ ತರ ಶುಲ್ಕ ಇಲ್ಲ, ಫ್ರೀ ಆಫ್ ಕಾಸ್ಟ್ ಅಕಾಮಡೇಷನ್ ಅವರೇ ಕೊಡ್ತಾರೆ, ಮತ್ತೆ ಸರ್ಟಿಫಿಕೇಟ್ ಕೊಡ್ತಾರೆ, ಪ್ಲಸ್ ನಿಮಗೆ ಲೋನ್ ಬೇಕಿದ್ರೆ ಲೋನ್ ಬೇಕು ಸಹಾಯ ಮಾಡ್ತಾರೆ, ಮತ್ತೆ ಅವ್ರು ಫಾಲೋ ಅಪ್ ಮಾಡ್ತಾರೆ ಕಟ್ತಾ ಇದಾರ ಇಲ್ವಾ ಅಂತ. ಸೊ ಇಂಥ ಟ್ರೈನಿಂಗ್ ಅಲ್ಲಿ ಮಾಡ್ಕೊಂಡು ಬಂದವ್ರಿಗೆ ಲೋನ್ ಕೊಟ್ರೆ NPA ಆಗೋದು, ಡಿಫಾಲ್ಟ್ ಆಗೋ ಚಾನ್ಸಸ್ ಕಮ್ಮಿ ಇರ್ತದೆ. ಯಾಕಂದ್ರೆ ಅವರು ಒಂದು ಉದ್ದೇಶಕ್ಕೋಸ್ಕರ ಟ್ರೈನಿಂಗ್ ಮಾಡ್ಕೊಂಡಿರ್ತಾರೆ, ಸುಮ್ಮನೆ ನಾಮಕಾವಸ್ಥೆ ಟ್ರೈನಿಂಗ್ ಮಾಡ್ಕೊಂಡು ಸರ್ಟಿಫಿಕೇಟ್ ಮಾಡಲ್ಲ. ಈ ಯುಟಿಲಿಟಿನ ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ ಅಂತ ನಾನು ಇದರಲ್ಲಿ ಕೋರ್ಕೋತಾ ಇದ್ದೀನಿ. ಸಾಮಾನ್ಯವಾಗಿ ಈಗ ಯೋಜನಾ ಒಂದು ವಿಸ್ತೃತವಾದಂತಹ ಒಂದು ವರದಿ ಬೇಕಾಗ್ತದೆ, ಮತ್ತೆ ಯಾವ ರೀತಿ ಬ್ಯಾಂಕ್ ಅನ್ನ ಅಪ್ರೋಚ್ ಮಾಡಬೇಕು, ಮತ್ತೆ ಮಾರ್ಕೆಟಿಂಗ್ ಮಾಡುವಂತಹದ್ದು ಹೇಗೆ, ಇದೆಲ್ಲದರ ಬಗ್ಗೆ? ಇದಕ್ಕೆ NRLM ಇಂದ ಮತ್ತೆ NULME ಇಂದ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದಾನು ಸಪೋರ್ಟ್ ಇದೆ. ಇವಾಗ PMFME ಅಂತ ಒಂದು ಸ್ಕೀಮ್ ಇದೆ, ಅದರಲ್ಲಿ ಇವಾಗ ಮನೆಯಲ್ಲೇ ಕೆಲವರು ಹಪ್ಪಳ ಸಂಡಿಗೆ ಮಾಡ್ತಾರೆ, ಉಪ್ಪಿನಕಾಯಿ ಮಾಡ್ತಾರೆ, ಅಂತ ಘಟಕಗಳಿಗೆ ನಾವು ಗೌರ್ಮೆಂಟ್ ಟೈಅಪ್ ಜೊತೆ PMFME ಸ್ಕೀಮ್ ಅಲ್ಲಿ ಕೊಡ್ತೀವಿ. ಇದರಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ನಿಮ್ಗೆ 35% ಸೆಂಟ್ರಲ್ ಗೌರ್ಮೆಂಟ್ ಇಂದ ಸಬ್ಸಿಡಿ ಬರುತ್ತೆ, 15% ಸ್ಟೇಟ್ ಗೌರ್ಮೆಂಟ್ ಇಂದ ಬರುತ್ತೆ, ಒಟ್ಟು 50% ಸಬ್ಸಿಡಿನೇ ಸಿಗತ್ತೆ. ಆಮೇಲೆ ಪಾರ್ಟಿ ಬಂದು ಬರೀ 10% ಮಾರ್ಜಿನ್ ಮನಿ ಹಾಕಿದ್ರೆ ಸಾಕು, ಇನ್ನು 40% ಬ್ಯಾಂಕ್ ಫಂಡ್ ಮಾಡತ್ತೆ. ಆಮೇಲೆ ಇದರಲ್ಲಿ ಏನು ಇನ್ನೊಂದು ವಿಶಿಷ್ಟ ಅಂದ್ರೆ ಆ CGTMSE ಫೀಸ್ ಅಂತ ಹೇಳಿದ್ನಲ್ಲ MSME, ಅದರಲ್ಲಿ ಪಾರ್ಟಿನೇ ಕಟ್ಟಬೇಕಾಗತ್ತೆ, ಇದಕ್ಕೆ ಆ ಫೀಸ್ ಕೂಡ ಗೌರ್ಮೆಂಟೇ ಬೇರ್ ಮಾಡತ್ತೆ. ಸೊ ಯಾರಾದ್ರೂ ಈ ತರ ಉತ್ಪನ್ನ ತಯಾರಿಕೆಗಳಿದ್ರೆ, ಬೇಕರಿ ಪ್ರಾಡಕ್ಟ್ಸ್ ಮಾಡೋದು, ಇಲ್ಲ ರೋಟಿ ಮೇಕಿಂಗ್, ಚಪಾತಿ ಮೇಕಿಂಗ್ ಅಂತವ್ರು ಈ ಇದರಲ್ಲಿ ಯುಟಿಲೈಸ್ ಮಾಡ್ಕೋಬಹುದು, ಇದು ಈಸಿಯಾಗಿ ಲೋನು ಸಿಗತ್ತೆ ಬ್ಯಾಂಕಲ್ಲಿ. ಇನ್ನೊಂದು ವಿಚಾರ ಈ ಸ್ವನಿಧಿ ಯೋಜನೆಯ ಬಗ್ಗೆ ಬಂದ್ರೆ, ಸಾಮಾನ್ಯವಾಗಿ ಪೆಟ್ಟಿ ಶಾಪ್ಗಳು ಅಥವಾ ರಸ್ತೆ ಬದಿಯ ವ್ಯಾಪಾರಿಗಳು ಇವರಿಗೂ ಕೂಡ ಪ್ರೋತ್ಸಾಹವನ್ನು ನೀಡೋದಕ್ಕೆ ಒಂದು ಯೋಜನೆ ಇದೆ ಅಂತ ಹೇಳಿ. ಅದು ಆಲ್ರೆಡಿ ಲಾಂಚ್ ಆಗಿ ಈಗ ಮುಗಿಯೋ ಹಂತದಲ್ಲಿ ಆಗೋಗಿದೆ. ಇದು 3 ಟ್ರೆನ್ಷನ್ ಕೊಡ್ತಾ ಇದೆ, ಇದಕ್ಕೆ ತುಂಬಾ ಯಶಸ್ವಿ, ಮತ್ತೆ ಉತ್ತರ ಕನ್ನಡ 4th ಸ್ಪಾಟ್ ಅಲ್ಲಿ ಬಂದಿತ್ತು ರಾಜ್ಯದಲ್ಲಿ. ಆಮೇಲೆ ಕರ್ನಾಟಕ ರಾಜ್ಯ 4th ಪೊಸಿಷನ್ ಪ್ಯಾನ್ ಇಂಡಿಯಾದಲ್ಲಿ ಬಂದಿದೆ. ಸೊ ಇದಕ್ಕೆ ಒಂದು ಅಪ್ರಿಸಿಯೇಷನ್ ವಿಧಾನಸೌಧದಲ್ಲಿ ಇದು ಸನ್ಮಾನ ಕೂಡ ಮಾಡಿದ್ರು, ಉತ್ತರ ಕನ್ನಡ ಮತ್ತೆ ಕರ್ನಾಟಕದ ಪ್ರೋಗ್ರಾಮ್ ಅಲ್ಲಿ. ಇದರಲ್ಲಿ ಫಸ್ಟ್ ಟ್ರೆಂಚ್ 10,000, ಸೆಕೆಂಡು 20, ಮೂರನೇದು 50,000. ಇದು ಡಿಸೆಂಬರ್ಗೆ ಮುಕ್ತಾಯ ಆಗಿದೆ. ಬಟ್ ಯಾವ್ದಾವ್ದು ಅಪ್ಲಿಕೇಶನ್ ಬ್ಯಾಂಕ್ ಅಲ್ಲಿ ಇದೆಯೋ ಅದನ್ನೆಲ್ಲ ವಿಲೇವಾರಿ ಮಾಡಕ್ಕೆ ಸೂಚನೆ ಕೊಡಲಾಗಿದೆ. ಇನ್ನೊಂದು ವಿಚಾರ, ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪ್ರತಿಯೊಬ್ಬರಿಗೂ ಕೂಡ ಸೂರನ್ನು ಒದಗಿಸುವಂತಹ ಒಂದು ಯೋಜನೆ ಇದು, ಈ ಬಗ್ಗೆ ಹೇಳಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್, ಲೋಯರ್ ಇನ್ಕಮ್ ಗ್ರೂಪ್ ಮತ್ತೆ ಮಿಡ್ಲ್ ಇನ್ಕಮ್ ಗ್ರೂಪ್ ಅಂತ ಮೂರು ವಿಂಗಡಿಸಲಾಗಿದೆ. ಅದರಲ್ಲಿ 3 ಲಕ್ಷ, 6 ಲಕ್ಷ ಮತ್ತು 9 ಲಕ್ಷ ಸ್ಯಾಲ್ರಿ ಇನ್ಕಮ್ ಗ್ರೂಪ್ ಇರೋವ್ರಿಗನ್ನ ಈ ಕ್ಯಾಟಗರಿಯಲ್ಲಿ ಕೊಡ್ತೀವಿ. ಇದರಲ್ಲಿ 1.8 ಲ್ಯಾಕ್ಸ್ ವರೆಗೂ ಸಬ್ಸಿಡಿ ಸಿಗತ್ತೆ. ಆದರೆ ನಿಮ್ದು ಪ್ರಾಜೆಕ್ಟ್ ಕಾಸ್ಟ್ 35 ಲಕ್ಷದ ಒಳಪಟ್ಟಿರಬೇಕು. 25 ಲಕ್ಷದವರೆಗೂ ಲೋನ್ ಸಿಗತ್ತೆ. ಅದು ಅದರ್ ಪ್ರೊಸೀಜರ್ ನಾರ್ಮಲ್ ಹೌಸಿಂಗ್ ಲೋನ್ಗೆ ಏನಿರುತ್ತೋ ಅದು. ಸೊ ಇದಕ್ಕೆ ಹೆಚ್ಚು ಅವಕಾಶ ಯಾರ್ಯಾರು ಇರುತ್ತೆ ಆ ಇನ್ಕಮ್ ಗ್ರೂಪ್ ಅಲ್ಲಿರೋರಿಗೆ, ನಾರ್ಮಲ್ ಹೌಸಿಂಗ್ ಲೋನ್ ಬದಲು ಇದರಲ್ಲಿ ತಗೊಂಡ್ರೆ ಅವ್ರಿಗೆ 1.8 ವರೆಗೂ ಇಂಟ್ರೆಸ್ಟ್ ಅಲ್ಲಿ ಸಬ್ಸಿಡಿ ಸಿಗತ್ತೆ. ಇದು ಹೊಸದಾಗಿ ಲಾಂಚ್ ಆಗಿದೆ 2.0 ಅಂತ. ಈಗ ಎಷ್ಟು ಸರಿ ಜಮೀನು ಗಂಡನ ಹೆಸರಲ್ಲಿ ಇರಬಹುದು, ಹೆಂಗಸರಿಗೆ ಒಂದು ಅವ್ರ ಹೆಸರಲ್ಲಿ ಒಂದು ಮನೆ ಕಟ್ಟಿಸುವಂತ ಒಂದು ಯೋಜನೆ ಇರಬಹುದು, ಹಾಗೆ ಅರ್ಜಿ ಹಾಕ್ಲಿಕ್ಕೆ ಆಗಲ್ಲ. ಅವ್ರದ್ದೇನ ಇನ್ಕಮ್ ಇದ್ದು, ಇನ್ ಕೇಸ್ ಹೆಂಡತಿ ಕೆಲಸ ಮಾಡ್ತಾ ಇದ್ರೆ ಇನ್ಕಮ್ ಪ್ರೂಫ್ ಇದ್ರೆ ಅವಾಗ ಜಾಯಿಂಟ್ ಆಗಿ ಮಾಡಬಹುದು. ಬಹಳ ಸಂತೋಷ ಭಾರತಿ ವಸಂತ್ ಅವರೇ. ಸಾಮಾಜಿಕ ಭದ್ರತಾ ಯೋಜನೆಗಳು, ವಿಶೇಷವಾಗಿ ವಿಮಾ ಯೋಜನೆ ಆಗಬಹುದು ಅಥವಾ ಮುದ್ರಾ ಯೋಜನೆ ಆಗಬಹುದು, ಸ್ವಉದ್ಯೋಗವನ್ನು ಕೈಗೊಳ್ಳುವಂತವರಿಗೆ ನೆರವಾಗುವಂತಹದ್ದು, ಹಾಗೂ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಈ ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದರಿಂದ ಇನ್ನೊಂದು ಮನವಿ, ಯಾರು PMJJBY SBI ಇನ್ಶೂರೆನ್ಸ್ ಕವರ್ ಮಾಡಿಲ್ವೋ ದಯವಿಟ್ಟು ನಿಮ್ಮ ಹತ್ತಿರದ ಬ್ಯಾಂಕಿನ ಶಾಖೆಗೆ ಹೋಗಿ, ಎಲ್ಲಾ ಬ್ಯಾಂಕ್ಗಳಲ್ಲಿ ಈ ಸ್ಕೀಮ್ ಇದೆ ಎಕ್ಸೆಪ್ಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಲ್ಲಿ, ಈ ಅವಕಾಶನ ಉಪಯೋಗಿಸಿಕೊಂಡು ನೀವು ಇದಕ್ಕೆ ಎನ್ರೋಲ್ ಮಾಡ್ಕೊಳ್ಳಿ ಅಂತ ನಾನು ಕೋರ್ತಾ ಇದ್ದೀನಿ. ಧನ್ಯವಾದ. ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಗಳ ಅನುಷ್ಠಾನ, ಈ ವಿಷಯವಾಗಿ ಕಾರವಾರ ಜಿಲ್ಲಾ ಲೀಡ್ ಬ್ಯಾಂಕ್ನ ಪ್ರಬಂಧಕರು ಭಾರತಿ ವಸಂತ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಕೃಷಿ ಮಾಹಿತಿ. ಸಾವಯವ ಕೃಷಿಯಲ್ಲಿ ಸಾವಯವ ಗೊಬ್ಬರಗಳನ್ನು ಸತತವಾಗಿ ಮಣ್ಣಿಗೆ ಸೇರಿಸ್ತಾ ಇರಬೇಕಾಗತ್ತೆ. ಇದಕ್ಕೆ ಸಾವಯವ ಗೊಬ್ಬರಗಳು ಅಧಿಕ ಪ್ರಮಾಣದಲ್ಲಿ ಬೇಕಾಗಿರುತ್ತೆ. ಈ ಸಾವಯವ ಗೊಬ್ಬರ ಸಿಗುವುದು ವಿರಳವಾದಾಗ ಅವುಗಳ ಬೆಲೆಯೂ ಕೂಡ ಜಾಸ್ತಿಯಾಗತ್ತೆ. ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ಗಳು ಲಭ್ಯವಿಲ್ಲದಾಗ ಅದಕ್ಕೆ ಬದಲಿಯಾಗಿ ಈ ಹಸಿರು ಗೊಬ್ಬರಗಳು ಪ್ರಯೋಜನಕ್ಕೆ ಬರುತ್ತವೆ. ಈ ಹಸಿರು ಗೊಬ್ಬರ ಬೆಳೆಗಳು ಸಾವಯವ ಪದಾರ್ಥವನ್ನಲ್ಲದೆ ಸಾರಜನಕವನ್ನೂ ಮಣ್ಣಿಗೆ ಸೇರಿಸುತ್ತವೆ. ದ್ವಿದಳ ಬೆಳೆಗಳಾದರೆ ಅದು ತನ್ನ ಬೇರುಗಂಟುಗಳ ಮೂಲಕ ಗಾಳಿಯಲ್ಲಿನ ಸಾರಜನಕವನ್ನು ಸ್ಥಿರೀಕರಿಸಿ ಮಣ್ಣಿಗೆ ಸೇರಿಸುತ್ತೆ. ಯಾವುದೇ ದ್ವಿದಳ ಧಾನ್ಯ ಬೆಳೆಯು ಹೆಕ್ಟೇರಿಗೆ ಸುಮಾರು 8-25 ಟನ್ಗಳಷ್ಟು ಹಸಿರು ಪದಾರ್ಥಗಳನ್ನು ಉತ್ಪತ್ತಿ ಮಾಡಿ 60-90 ಕೆಜಿ ಸಾರಜನಕವನ್ನು ಮಣ್ಣಿನಲ್ಲಿ ಸೇರಿಸುತ್ತೆ. ಇದು 3-10 ಟನ್ಗಳಷ್ಟು ಕೊಟ್ಟಿಗೆ ಗೊಬ್ಬರ ಮಣ್ಣಿಗೆ ಹಾಕಿದಷ್ಟು ಸಮ. ಜೊತೆಗೆ ಈ ಹಸಿರು ಗೊಬ್ಬರಗಳು ಮಣ್ಣಿನ ಸವಕಳಿ ಮತ್ತು ಪೋಷಕಾಂಶಗಳ ನಷ್ಟದ ವಿರುದ್ಧ ಸಂರಕ್ಷಣೆಯನ್ನ ನೀಡುತ್ತವೆ. ಈ ಸೆಣಬು ಒಂದು ಮುಖ್ಯವಾದ ದ್ವಿದಳ ಧಾನ್ಯ ಜಾತಿಗೆ ಸೇರಿದ ಹಸಿರು ಗೊಬ್ಬರದ ಬೆಳೆ. ಇದನ್ನ ಕ್ರೋಟಲೇರಿಯಾ ಜೆನ್ಸಿಯಾ ಎಂದು ವೈಜ್ಞಾನಿಕವಾಗಿ ಕರೆಯಲಾಗುತ್ತೆ. ಇದು ಎಲ್ಲಾ ತರಹದ ಹವಾಮಾನ ಹಾಗೂ ಎಲ್ಲಾ ಪ್ರದೇಶಗಳಿಗೂ ಹೊಂದಿಕೊಂಡು ಬೆಳೆಯುವಂತಹ ಹಸಿರು ಗೊಬ್ಬರದ ಬೆಳೆ. ಕಬ್ಬು, ಆಲೂಗಡ್ಡೆ, ತೋಟದ ಬೆಳೆಗಳು ಮತ್ತು ಭತ್ತದ ಹೊಲಗಳಲ್ಲಿ ಯೋಗ್ಯವಾಗಿ ಬೆಳೆಯಬಹುದು. ಇದನ್ನು ಹಸಿರು ಗೊಬ್ಬರವಲ್ಲದೆ ರಾಸುಗಳಿಗೆ ಮೇವಾಗಿಯೂ ಸಹ ಉಪಯೋಗಿಸಬಹುದು. ಗಿಡಗಳು ಸುಮಾರು 1 ಮೀಟರ್ ಎತ್ತರದವರೆಗೂ ಬೆಳೆದು ಹಳದಿ ಹೂ ಬಿಡುತ್ತವೆ. ಈ ಬೆಳೆ ಉಳಿಕೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಾರಜನಕ, ರಂಜಕ, ಪೊಟ್ಯಾಷ್ ಮತ್ತು ಇತರೆ ಲಘು ಪೋಷಕಾಂಶಗಳು ಇವೆ. ನೀರಾವರಿಗೆ ಸೂಕ್ತವಾದ ಬೆಳೆ ಕೂಡ ಇದು. ಭೂಮಿ ತಯಾರು ಮಾಡಿ ಎಕರೆಗೆ 15-20 ಕೆಜಿ ಬೀಜವನ್ನು ಚೆಲ್ಲಬೇಕು. ಈ ಬೆಳೆಯು ಸುಮಾರು 40-50 ದಿನಗಳಲ್ಲಿ ಹೂವನ್ನು ಬಿಡುತ್ತೆ. ಈ ಹಂತದಲ್ಲಿ ಬೆಳೆಯನ್ನು ಮುಗ್ಗು ಹೊಳೆಯುವುದರಿಂದ ಎಕರೆಗೆ 8-10 ಟನ್ ಹಸಿರು ಗೊಬ್ಬರವನ್ನು ಮಣ್ಣಿಗೆ ಸೇರಿಸದಂತಾಗತ್ತೆ. ಹಸಿರು ಗೊಬ್ಬರದ ಬೆಳೆಯು ಮಣ್ಣಿನಲ್ಲಿ ಚೆನ್ನಾಗಿ ಕಳೆಯಬೇಕಾದರೆ ಈ ಬೆಳೆಯು ಎಳೆಯ ವಯಸ್ಸಿನದ್ದಾಗಿದ್ದು, ಅಂದರೆ ಹೂ ಬಿಡುವ ಹಂತದಲ್ಲಿರಬೇಕು ಮತ್ತು ಮುಗ್ಗು ಹೊಡೆಯುವ ಸಮಯದಲ್ಲಿ ಅಥವಾ ಹೊಡೆದ ನಂತರ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶವಿರಬೇಕು. ಹೂ ಬಿಡುವ ಹಂತದಲ್ಲಿ ಗಿಡದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮೆದು ಸಾವಯವ ಪದಾರ್ಥವೂ ಇರುವುದಲ್ಲದೆ ಇಂಗಾಲ ಮತ್ತು ಸಾರಜನಕ ಪ್ರಮಾಣದ ಅಂತರವೂ ಕಡಿಮೆ ಇರುತ್ತದೆ. ಈ ಹಂತದಲ್ಲಿ ಈ ಹಸಿರೆಲೆಗಳನ್ನು ಮಣ್ಣಿಗೆ ಸೇರಿಸುವುದರಿಂದ ಹಸಿರು ಗೊಬ್ಬರವು ಬೇಗ ಕಳಿತು ಸಾರಜನಕವು ತಕ್ಷಣ ಬೆಳೆಗಳಿಗೆ ಲಭ್ಯವಾಗುತ್ತದೆ. ಆದರೆ ಹಸಿರು ಗೊಬ್ಬರದ ಬೆಳೆಗೆ ಹೂವಾಡುವ ಹಂತ ದಾಟಿದ ಮೇಲೆ ಇಂಗಾಲ ಸಾರಜನಕ ಪ್ರಮಾಣದಲ್ಲಿ ಅಂತರವು ಜಾಸ್ತಿಯಾಗಿ ಕಳೆಯುವ ಸಮಯದಲ್ಲಿ ಸೂಕ್ಷ್ಮ ಜೀವಿಗಳು ಹಸಿರು ಸಾವಯವ ಪದಾರ್ಥದಲ್ಲಿನ ಸಾರಜನಕವನ್ನು ತಾವೇ ಬಳಸಿಕೊಂಡು ಬೆಳೆಗಳಿಗೆ ಲಭ್ಯವಿಲ್ಲದಂತೆ ಮಾಡುತ್ತವೆ. ಇದರಿಂದ ಬೆಳೆಯ ಬೆಳವಣಿಗೆ ಸ್ವಲ್ಪ ಕುಂಠಿತವಾಗುತ್ತೆ. ಸೆಣಬನ್ನು ಇಡೀ ಬೆಳೆಯಾಗಿ ಬೆಳೆಯಬಹುದಲ್ಲದೆ ಅಂತರ ಬೆಳೆಯಾಗಿ ಕಬ್ಬು ತೆಂಗು ಹೆಚ್ಚು ಅಂತರವಿರುವ ದೀರ್ಘಕಾಲ ಬೆಳೆಗಳಲ್ಲಿ ಬೆಳೆದು 5-6 ವಾರಗಳಾದ ನಂತರ ಭೂಮಿಯಲ್ಲಿ ಮೊಗ್ಗು ಹೊಡೆಯಬಹುದು. ಭತ್ತ ಕಬ್ಬು ಇನ್ನೂ ಅನೇಕ ಬೆಳೆಗಳಲ್ಲಿ ಸೆಣಬನ್ನು ಹಸಿರು ಗೊಬ್ಬರದ ಬೆಳೆಯಾಗಿ ಬೆಳೆದು ಉಪಯೋಗಿಸಿದಾಗ ಇಳುವರಿಯಲ್ಲಿ 30-50% ಹೆಚ್ಚಳ ಕಂಡುಬರುತ್ತೆ. ಹಸಿರು ಗೊಬ್ಬರದ ಬೆಳವಣಿಗೆ ಬಿತ್ತುವ ಸಮಯದಲ್ಲಿ ರಂಜಕ ಪೊಟ್ಯಾಷ್ನಂತಹ ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದ್ರಿಂದ ಹಸಿರು ಗೊಬ್ಬರದ ಗುಣಮಟ್ಟ ಜಾಸ್ತಿಯಾಗಿ ರಾಸಾಯನಿಕ ಗೊಬ್ಬರಗಳನ್ನು ಸಾವಯವ ಗೊಬ್ಬರಗಳನ್ನಾಗಿ ಪರಿವರ್ತಿಸಿದಂತಾಗತ್ತೆ. ಹಸಿರು ಗೊಬ್ಬರಗಳಿಗೆ ಮಣ್ಣಿನಲ್ಲಿ ಹೆಚ್ಚು ಉಳಿಕೆಯ ಪ್ರಭಾವವಿರುತ್ತದೆ. ಅಂದರೆ ದೀರ್ಘಕಾಲ ಅದರ ಪ್ರಯೋಜನ ಮುಂದಿನ ಬೆಳೆಗಳಿಗೆ ಲಭ್ಯವಾಗುತ್ತೆ. ಈ ಹಸಿರು ಗೊಬ್ಬರಗಳು ಮಣ್ಣಿನ ಫಲವತ್ತತೆಯನ್ನು ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುತ್ತೆ. ಸೆಣಬನ್ನು ಹಸಿರೆಲೆ ಗೊಬ್ಬರವಾಗಿ ಮಣ್ಣಿಗೆ ಸೇರಿಸುವುದರಿಂದ 28-42% ಹೆಚ್ಚಿನ ಸಾರಜನಕದ ಲಭ್ಯತೆ ಕಂಡುಬಂದಿದೆ. ಮಣ್ಣಿನ ಸ್ಥೂಲ ಸಾಂದ್ರತೆಯನ್ನು ಕಡಿಮೆ ಮಾಡಿ ಜಲಸ್ಥಿರೀಕರಣ ಸಚ್ಛಿದ್ರತೆ, ನೀರು ಇಂಗುವ ಪ್ರಮಾಣ ಮತ್ತು ನೀರಿನ ಗುಣಧರ್ಮಗಳನ್ನು ಹೆಚ್ಚು ಮಾಡುತ್ತೆ. ಮಣ್ಣು ಹೆಪ್ಪುಗಟ್ಟುವುದನ್ನು ತಡೆಯುತ್ತೆ. ಸಾವಯವ ಪದಾರ್ಥಗಳಲ್ಲಿ 2 ರೀತಿಯ ಸಾರಜನಕ ಅಂಶವಿರುತ್ತೆ. ಒಂದು ಬಹಳ ಬೇಗ ಕಳಿತು ಸಾರಜನಕ ಅಂಶಗಳು ಬೆಳೆಗಳಿಗೆ ಲಭ್ಯವಾಗುತ್ತೆ. ಇನ್ನೊಂದು ನಿಧಾನವಾಗಿ ಕಳಿತು ಬೆಳೆಗಳಿಗೆ ಬಹಳ ಕಾಲದವರೆಗೂ ಸಾರಜನಕ ಲಭ್ಯವಾಗುತ್ತೆ. ಹಸಿರು ಗೊಬ್ಬರಗಳಲ್ಲಿ ಶೀಘ್ರವಾಗಿ ಸಿಗುವ ಸಾರಜನಕವು ಸುಮಾರು 50-80% ಇದೆ. ಆದ್ದರಿಂದ ಸತತವಾಗಿ ಹಸಿರು ಗೊಬ್ಬರವನ್ನ ಬಳಸ್ತಾ ಇದ್ರೆ ಮಾತ್ರ ದೀರ್ಘಕಾಲದ ಪ್ರಯೋಜನ ಉಂಟಾಗುತ್ತೆ. ಮಣ್ಣಿನಲ್ಲಿ ಇರುವಂತಹ ರಂಜಕದ ಮೂಲಗಳಾದ ಮಸೂರಿ ಶಿಲಾ ರಂಜಕವನ್ನ ಹಸಿರು ಗೊಬ್ಬರದ ಬೆಳೆಗೆ ಹಾಕೋದ್ರಿಂದ ಬೆಳೆಗಳಿಗೆ ಹೆಚ್ಚಿನ ರಂಜಕ ಲಭ್ಯವಾಗುತ್ತೆ. ಹಸಿರು ಗೊಬ್ಬರಗಳಿಂದ ಹೆಕ್ಟೇರಿಗೆ ಸುಮಾರು 50-65 kg ಸಾರಜನಕವನ್ನ ರಾಸಾಯನಿಕ ಗೊಬ್ಬರಕ್ಕೆ ಬದಲಾಗಿ ಕೊಡಬಹುದು. ಹಸಿರೆಲೆ ಗೊಬ್ಬರವನ್ನ ಬೇರೆ ಕಡೆ ಬೆಳೆದು ತಂದು ಹೊಲಕ್ಕೆ ಹಾಕೋದ್ರಿಂದ ಹಸಿರೆಲೆ ಗೊಬ್ಬರದ ಬೆಳೆಯನ್ನ ಹೊಲದಲ್ಲೇ ಬೆಳೆದು ಅಲ್ಲೇ ಮಗ್ಗು ಹೊಡೆಯುವುದು ಆರ್ಥಿಕ ದೃಷ್ಟಿಯಿಂದ ಮತ್ತು ಪೋಷಕಾಂಶ ಸೇರ್ಪಡೆ ದೃಷ್ಟಿಯಿಂದ ಲಾಭದಾಯಕ. ಹೆಕ್ಟೇರಿಗೆ ಸುಮಾರು 5-6 ಟನ್ ಹಸಿರು ಗೊಬ್ಬರ ಹಾಕಬೇಕಾಗಿರೋದ್ರಿಂದ ಇಷ್ಟು ದೊಡ್ಡ ಪ್ರಮಾಣದ ವಸ್ತುವನ್ನ ಸಾಗಿಸೋದು ಹರಡೋದು ತುಂಬಾ ಕಷ್ಟದ ಕೆಲಸ. ಹಾಗಾಗಿ ಭತ್ತದ ಬೇಸಾಯದಲ್ಲಿ ಭತ್ತದ ನಾಟಿಗೆ ಮುನ್ನ ಹೊಲವನ್ನ ಬೀಳು ಬಿಡುವುದಕ್ಕೆ ಬದಲಾಗಿ ಹಸಿರು ಗೊಬ್ಬರದ ಬೆಳೆಯನ್ನ ಬೆಳೆದು ಮುಗ್ಗು ಹೊಡೆದು ನಂತರ ಭತ್ತವನ್ನ ನಾಟಿ ಮಾಡುವ ಪದ್ಧತಿಯಿಂದ ಭತ್ತದ ಇಳುವರಿಯಲ್ಲಿ ಹೆಚ್ಚಳ ಕಂಡುಬಂದಿದೆ. ಆದ್ದರಿಂದ ಎಲ್ಲಿ ನೀರಿನ ಅನುಕೂಲತೆ ಇದೆಯೋ ಅಥವಾ ಮುಂಗಾರಿನ ಮೊದಲ ಮಳೆ ಆಗುತ್ತದೆಯೋ ಅಂತಹ ಅವಕಾಶವನ್ನ ಉಪಯೋಗಿಸಿಕೊಂಡು ಇದನ್ನ ಮಾಡಬಹುದು. ರಾಸಾಯನಿಕ ಗೊಬ್ಬರದ ಬಳಕೆ ಪ್ರಮಾಣ ಏರುತ್ತಿರುವಂತಹ ಇಂದಿನ ಪರಿಸ್ಥಿತಿಯಲ್ಲಿ ಈ ಹಸಿರು ಗೊಬ್ಬರಗಳು ಬೆಳೆಗೆ ಪೋಷಕಾಂಶ ಒದಗಿಸಿ ಮಣ್ಣಿನ ಆರೋಗ್ಯವನ್ನ ಕಾಪಾಡುವಲ್ಲಿ ರೈತರಿಗೆ ವರದಾನವಾಗಿದೆ. ಹಲವಾರು ಸಸ್ಯ ಪೋಷಕಾಂಶಗಳನ್ನು ಎಲೆ ಮತ್ತು ಕಾಂಡಗಳ ಮೂಲಕ ಬೆಳೆಗಳಿಗೆ ಒದಗಿಸುವುದಕ್ಕೆ ಅವಕಾಶ ಇದೆ. ಈ ರೀತಿಯಾಗಿ ಎಲೆ ಮತ್ತು ಕಾಂಡಗಳ ಮೇಲೆ ಸಿಂಪಡಿಸುವಾಗ ಸಸ್ಯಗಳು ಅವುಗಳನ್ನು ಹೀರಿಕೊಂಡು ಉಪಯೋಗಿಸಿಕೊಳ್ಳುತ್ತವೆ. ಸಸ್ಯ ಪೋಷಕಾಂಶಗಳನ್ನು ಪ್ರತ್ಯೇಕವಾಗಿಯೂ ಅಥವಾ ಕೆಲವೊಂದು ಪೋಷಕಾಂಶಗಳನ್ನು ಒಟ್ಟಾಗಿಯೂ ಬೆರೆಸಿ ಸಿಂಪಡಿಸಬಹುದು. ಇತ್ತೀಚೆಗೆ ಹಲವಾರು ದ್ರವರೂಪದ ರಸಗೊಬ್ಬರಗಳು ಬಳಕೆಗೆ ಬಂದಿವೆ. ಇವನ್ನು ಸಿಂಪಡಣೆ ಮೂಲಕ ಒದಗಿಸಬಹುದು. ಎಲೆ ಮತ್ತು ಕಾಂಡಗಳ ಮೂಲಕ ರಾಸಾಯನಿಕ ಗೊಬ್ಬರಗಳನ್ನು ಒದಗಿಸಿದಾಗ ಸಸ್ಯವು ಅದನ್ನು ಬಹಳ ಶೀಘ್ರವಾಗಿ ಬಳಸಿಕೊಳ್ಳುತ್ತದೆ. ಬೆಳೆಯಲ್ಲಿ ಕಂಡುಬರುವ ಪೋಷಕಾಂಶಗಳ ಕೊರತೆಯನ್ನು ಈ ಕ್ರಮಗಳಿಂದ ಶೀಘ್ರವಾಗಿ ಸರಿಪಡಿಸಬಹುದು. ಇದರ ಜೊತೆಗೆ ಸಂದಿಗ್ಧ ಹಂತಗಳಲ್ಲಿ ಬೆಳೆಗೆ ಬೇಕಾಗುವಂತಹ ಪೋಷಕಾಂಶಗಳನ್ನು ಈ ಪದ್ಧತಿಯಲ್ಲಿ ಸುಲಭವಾಗಿ ಒದಗಿಸಬಹುದು. ಈ ಕ್ರಮದಿಂದ ಖರ್ಚಿನಲ್ಲಿ ಉಳಿತಾಯ ಕೂಡ ಆಗ್ತದೆ. ಇತ್ತೀಚೆಗೆ ರಾಸಾಯನಿಕ ಗೊಬ್ಬರಗಳಿಗೆ ಬೆಲೆ ಬಹಳ ಹೆಚ್ಚಾಗಿರುವುದರಿಂದ ಸಿಂಪರಣೆ ಮೂಲಕ ರಾಸಾಯನಿಕ ಗೊಬ್ಬರಗಳನ್ನು ಒದಗಿಸುವುದರ ಕಡೆಗೆ ಗಮನ ಹರಿಸುವಂತಹದ್ದು ಅವಶ್ಯಕ. ಹೀಗೆ ರಸಗೊಬ್ಬರಗಳನ್ನು ಎಲೆಗಳಿಗೆ ಪೂರೈಸುವುದರಿಂದ ಕೆಲವೊಂದು ಅನುಕೂಲತೆಗಳಿವೆ. ಈ ವಿಧಾನದಲ್ಲಿ ಎಲೆ ಮತ್ತು ಕಾಂಡಗಳು ಸಸ್ಯ ಪೋಷಕಾಂಶಗಳನ್ನು ನೇರವಾಗಿ ಹೀರಿಕೊಳ್ಳುತ್ತವೆ. ಈ ರೀತಿ ಸಸ್ಯದ ಭಾಗಗಳು ಪೋಷಕಾಂಶಗಳನ್ನು ಹೀರಿಕೊಳ್ಳುವುದರಿಂದ ಅಲ್ಪಾವಧಿಯಲ್ಲಿಯೇ ಅದರ ಉಪಯೋಗವನ್ನು ನಾವು ಕಾಣಬಹುದು.

ಕದಂಬಿನು ಬಾಜೆಗುದಂಬೆ ಗಂಗುಳಾದ ಗೊಂಬೆ